ಬಸವರಾಜ ಬೊಮ್ಮಾಯಿ. ರಾಜ್ಯ ಸರ್ಕಾರದ ವರ್ಷಾಚರಣೆ, ನಾಳೆ ಜನೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ದತೆ, ಡಾ ಕೆ ಸುಧಾಕರ್. ಹರ್ ಘರ್ ತಿರಂಗಾ ಅಭಿಯಾನ ಯಶಸ್ಸಿಗೆ ಅಧಿಕಾರಿಗಳ ಕ್ರಮ. ಭಾರತೀಯ ವಿಜ್ಞಾನ ಸಂಸ್ಥೆ ಘಟಿಕೋತ್ಸವ, 64 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:51. ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ, ಫ್ಯಾಷನ್ ಫ್ರೂಟ್ ಬೆಳೆಯುತ್ತಿರುವ ವಿರಾಜಪೇಟೆ ತಾಲೂಕು ಮಗ್ಗುಲ ಗ್ರಾಮದ ಪುಲಿಯಂಡಪ್ಪಿ ಡೆನ್ನಿ ಅವರೊಡನೆ ಸಂದರ್ಶನ. ಕೆಳಗರೆ ನಾವು ಇವತ್ತು ವಿರಾಜಪೇಟೆ ತಾಲೂಕು ಮಗ್ಗುಲ ಗ್ರಾಮದ ಪುಲಿಯಂಡ ಪಿ ಡೆನ್ನಿ ಅವರ ಜೊತೆಗೆ ಮಾತನಾಡ್ತಾ ಇದೀವಿ. 8 ಎಕರೆ ಕಾಫಿ ತೋಟ ಇದೆ, ಅರಬಿಕ ಮತ್ತು ರೋಬಸ್ಟ ಇದೆ, ಇತ್ತೀಚೆಗೆ ಓಲ್ಡ್ ರೋಬಸ್ಟ ಜೊತೆಗೆ ಡಾರ್ಫ್ ರೋಬಸ್ಟವನ್ನು ಹಾಕೊಂಡಿದ್ದಾರೆ. ಬಾಳೆ ಸ್ವಲ್ಪ ಇದೆ, ಏಲಕ್ಕಿಯನ್ನು 16 ವರ್ಷಗಳಿಂದ ಬೆಳ್ಕೊಂತ ಬಂದಿದ್ದಾರೆ, ಹಳೆ ತಳಿ. ಪ್ಯಾಸನ್ ಫ್ರೂಟ್ ಅನ್ನು ಬೆಳೆಸಿಕೊಂಡಿದ್ದಾರೆ, ಅದರಿಂದ ಸ್ವಲ್ಪ ಮಟ್ಟಿನ ಆದಾಯ ಇದೆ. ಹಸುಗಳನ್ನು ಸಾಕೊಂಡಿದ್ದಾರೆ. ಅವರ ಅನುಭವಗಳನ್ನು ಇವತ್ತು ಪ್ರಸಾರ ಮಾಡ್ತಾ ಇದೀವಿ. ಡೆನ್ನಿ ಅವರೇ, ತಾವು ಓದಿದ್ದೇನು, ಕೃಷಿಗೆ ಯಾವಾಗ ಬಂದ್ರಿ, ಮತ್ತೆ ಆಗಿನ ಪರಿಸ್ಥಿತಿ ಹೇಗಿತ್ತು? ನಾನು ಬಿಎ ಓದಿದ್ದೇನೆ. ಕೃಷಿಗೆ ಬಂದು ನಾನು ಈಗ ಒಂದು 20 ವರ್ಷ ಆಯ್ತು. ಅದಕ್ಕೆ ಮೊದಲು ನಾನು 1983 ಟಾಟಾ ಕಾಫಿಯಲ್ಲಿ ಒಂದು 20 ವರ್ಷ ಸರ್ವಿಸ್ ಮಾಡಿ ಅಲ್ಲಿಂದ ವಿಆರ್ಎಸ್ ತಗೊಂಡು ಬಂದು ಮನೆಯಲ್ಲಿ ಸೆಟ್ಲ್ ಆಗಿದ್ದೇನೆ. ಒಂದು ತಂದೆ ಮಾಡಿದಂತ ಆಸ್ತಿಯನ್ನು ನೋಡಿಕೊಂಡು ಅದರಲ್ಲಿ ಜೀವನ ಮಾಡಿಕೊಂಡಿದ್ದೇನೆ. ಹಳೆ ತೋಟ ಸ್ವಲ್ಪ ಇತ್ತು. ನಾನು ಬಂದ ಮೇಲೆ ಗದ್ದೆಯನ್ನು ಅರೇಬಿಕಾಗಿ ಕನ್ವರ್ಟ್ ಮಾಡಿದ್ದೇನೆ, ಆದರೆ ಅದು ದೊಡ್ಡ ಮಟ್ಟದ ಯಶಸ್ಸು ಕಾಣಲಿಲ್ಲ. ಅದರಲ್ಲಿ ಅದರ ಜೊತೆಗೆ ಸ್ವಲ್ಪ ಅಡಿಕೆ ಮತ್ತೆ ಏಲಕ್ಕಿನ ಕೂಡಿ ಬೆಳೆಸಿದ್ದೇನೆ. 50 ಕ್ವಿಂಟಲ್ ಇಳುವರಿ ಈಗ ಸಿಗ್ತಾ ಉಂಟು. ಏಲಕ್ಕಿಯಲ್ಲಿ ಒಂದು 25 ಕೆಜಿ ಒಣಗಿದ ಏಲಕ್ಕಿ ಸಿಗ್ತದೆ. ಅದು ನಮ್ಮ ಹಳೆ ವೆರೈಟಿ ಮಂಜರಬಾದ್ ಅಂತ ಹೇಳುವಂತ ವೆರೈಟಿನ ನೆಟ್ಟಿದ್ದೇನೆ. ಏಲಕ್ಕಿ ಒಣಗಿಸ್ಲಿಕ್ಕೆ ನನ್ನ ಹತ್ರ ಸಣ್ಣ ಮಿಷಿನ್ ಉಂಟು, ಏಲಕ್ಕಿ ನಾವೇ ಒಣಗಿಸುತ್ತಿದ್ದೇವೆ. ಹಾಗೇನೆ 2 ಹಸಗಳು ಉಂಟು. ನಮ್ಮ ಖರ್ಚಿಗಿರುವ ಹಾಲು ಹಸದಲ್ಲಿ ಸಿಗ್ತದೆ. ಮನೆ ಸುತ್ತಮುತ್ತ ಸ್ವಲ್ಪ ಹಣ್ಣಿನ ಗಿಡ ಎಲ್ಲ ಉಂಟು. ಪ್ಯಾಶನ್ ಫ್ರೂಟ್ 2-3 ಬಳ್ಳಿಯಿಂದ ಒಳ್ಳೆ ಇಳುವರಿ ಬರ್ತಾ ಉಂಟು. ಅದನ್ನ ನಾವು ಇಲ್ಲಿ ವಿರಾಜಪೇಟೆ ಮೇಳ ಸಮಾಜಕ್ಕೆ ಕೊಡುತ್ತಿದ್ದೇವೆ. ಅದನ್ನು ಏಲಕ್ಕಿಯನ್ನು 8 ವರ್ಷಗಳಿಂದ ಬೆಳೀತಿದ್ರಿ? ಸುಮಾರು ಒಂದು 7 ವರ್ಷದಿಂದ ಏಲಕ್ಕಿ ಬೆಳೆಸ್ತಿದ್ದೀನಿ. ಅದಕ್ಕೆ ಒಣಗಿಸುವ ಯಂತ್ರ ಅಂತ ಹೇಳಿದ್ರಿ, ಎಲ್ಲಿಂದ ತಗೊಂಡ್ರಿ, ಎಷ್ಟಾಗಿತ್ತು, ಮತ್ತೆ ಹೇಗಿದೆ ಹೇಳಿ? ಒಣಗಿಸುವ ಯಂತ್ರ ಯೂಟ್ಯೂಬ್ ಅಲ್ಲಿ ನೋಡಿ, ತೀರ್ಥಳ್ಳಿ ಶಿವಮೊಗ್ಗದಿಂದ ನಾನು ತರಿಸಿದ್ದು. ನನಗೆ ಇಲ್ಲಿ ಅದು ಬಂದು ತಲುಪುವಾಗ 28,000 ರೂಪಾಯಿ ಆಯ್ತು. ಕಳೆದ ವರ್ಷನೇ ನಾನು ಅದನ್ನು ತಗೊಂಡಿದ್ದು. ಮತ್ತೆ ಏಲಕ್ಕಿ ಮಿಷಿನ್ ತಗೊಂಡ ಮೇಲೆ ನನಗೆ ಪರಿಚಯ ಇರುವ ಜನರು ಏಲಕ್ಕಿ ಒಣಗಿಸಲಿಕ್ಕೆ ನಮ್ಮಲ್ಲಿಗೆ ಬರ್ತಾರೆ. ಕಳೆದ ವರ್ಷ ಒಂದು 400 ಕೆಜಿ ಅಷ್ಟು ಏಲಕ್ಕಿ ಬಂದುಂಟು, ಒಣಗಿಸಿದ್ದೇನೆ ನಾನು. ನೋಡಿ, ಒಂದು ಸಣ್ಣ ಯಂತ್ರ ಎಷ್ಟು ಅನುಕೂಲ ಆಯ್ತು ನಿಮಗೂ ಬೇರೆಯವರಿಗೂ? ಹೇಗೆ ಕೆಲಸ ಮಾಡುತ್ತೆ, ವಿದ್ಯುತ್ ಇರಬೇಕಾ ಅಥವಾ ಸೌದೆಯಲ್ಲಿ ಉಪಯೋಗಿಸಿಕೊಳ್ಬಹುದಾ, ಹೇಗೆ? ಇಲ್ಲ, ಅದು ವಿದ್ಯುತ್ ಚಾಲಿತ. ಗಂಟೆಗೆ ಸುಮಾರು ಒಂದು 2 ಯೂನಿಟ್ ವಿದ್ಯುತ್ ಬಳಕೆ ಆಗ್ತದೆ. ನಮಗೆ ಮಿನಿಮಮ್ ಒಂದು 13 ಗಂಟೆ ಬೇಕಾಗ್ತದೆ ಏಲಕ್ಕಿ ಒಣಗಿಸಲಿಕ್ಕೆ. ಸಾಮಾನ್ಯವಾಗಿ 6-8 ತಿಂಗಳ ಕಾಲ ಏಲಕ್ಕಿ ಕಟಾವು ಬರ್ತಾ ಇರತ್ತೆ, ಮಳೆ ಹಿಡಿದಾಗ ಒಣಗಿಸೋದು ಕಷ್ಟ. ಈ ತರ ಯಂತ್ರ ಪ್ರಯೋಜನಕಾರಿ ಅಲ್ವಾ? ಹೌದು, ಈ ತರ ಯಂತ್ರ ಬಹಳ ಪ್ರಯೋಜನ ಆಗ್ತದೆ. ಮೊದಲು ಈಗ ನಾವು ಹೊರಗಡೆ ಕೊಡ್ತಿದ್ದೇವೆ, ಅದು ಅಷ್ಟು ಸರಿ ಕಾಣಲಿಲ್ಲ ನಮಗೆ. ಹಾಗೇನೆ ಏಲಕ್ಕಿಗೆ ನಾವೇ ಮಿಷಿನ್ ತಗೊಂಡು ನಾವೇ ಒಣಗಿಸಕ್ಕೆ ಶುರು ಮಾಡಿದ್ದೇವೆ. ಏಲಕ್ಕಿಯನ್ನ ಕಾಫಿ ಜೊತೆಗೆ ಹಾಕೊಂಡಿದ್ರೆ ಪ್ರತ್ಯೇಕವಾಗಿದೆಯಾ? ಇಲ್ಲ ಇಲ್ಲ, ಏಲಕ್ಕಿ ಮಿಶ್ರ ಬೆಳೆಯಾಗಿ ಹಾಕಿದ್ದೀನಿ. ಕಾಫಿ, ಅಡಿಕೆ ಇದರ ಮಧ್ಯದಲ್ಲಿ ಮಿಶ್ರ ಬೆಳೆಯಾಗಿ ಹಾಕೊಂಡಿದ್ದೇನೆ. ಕೆಲವೊಬ್ರು ಪ್ರತ್ಯೇಕವಾಗಿ ಏಲಕ್ಕಿಯನ್ನ ಬೆಳೆಯೋದಿದೆ. ಈಗ ನೀವು ಬೆಳೆದಿರೋದು ಅಡಿಕೆ, ಕಾಫಿ, ಏಲಕ್ಕಿ ಮತ್ತಿತರೆ ಮರಗಳು, ಹೇಗನ್ಸುತ್ತೆ? ಪರವಾಗಿಲ್ಲ, ಇಳುವರಿ ಕೊಡ್ತಾ ಉಂಟು. ಯಾಕಂದ್ರೆ ನಮ್ಮ ಹಿಂದೆ ಖರ್ಚಲ್ಲಿ ಎಲ್ಲ ಮೇಂಟೆನೆನ್ಸ್ ಆಗ್ತದೆ. ಬರೀ ಸಗಣಿ ಗೊಬ್ಬರ ಏಲಕ್ಕಿಗೆ ಹಾಕೋದು, ಮತ್ತೆ ಒಂದ್ ಎರಡು ರೌಂಡು ಈ ಕಜ್ಜಿಕಾಯಿ ಇರ್ತೇವಲ್ಲ ಅದಕ್ಕೆ ನಾವು ಸ್ಪ್ರೇ ಮಾಡ್ತೇವೆ, ಮತ್ತೆ ವರ್ಷ ವರ್ಷ ಏಲಕ್ಕಿ ಕುಯ್ದಾದ ಮೇಲೆ ಗಿಡನ ಸ್ವಚ್ಛ ಮಾಡಿ ಬಿಡ್ತೇವೆ. ಸಿಂಪರಣೆ ಮಾಡ್ಲಿಕ್ಕೆ ಏನು ಔಷಧಿಗಳನ್ನ ಬಳಕೆ ಮಾಡ್ಕೊಳ್ತೀರಿ? ಕಜ್ಜಿಕಾಯಿಗೆ ಬರುವಾಗ ನಾವು ಎಕ್ಲೆಕ್ಸ್ ಅಂತ ಪೆಸ್ಟಿಸೈಡ್ ಮಾತ್ರ ಉಪಯೋಗಿಸೋದು, ಮತ್ತೆ ಗಿಡಗಳಿಗೆ ಬೇರೆ ಏನು ನಾವು ಇದು ಮಾಡಕ್ಕಿಲ್ಲ. ಸಗಣಿ ಗೊಬ್ಬರ ಹಾಕ್ತೇವೆ, ಮತ್ತೆ ವರ್ಷ ವರ್ಷ ಆರ್ಗ್ಯಾನಿಕ್ ಕಂಪನಿ ಅವರು ಬರ್ತಾರೆ, ಆರ್ಗ್ಯಾನಿಕ್ ಮೆನ್ಯೂರಲ್ಲಿ ಜಾಸ್ತಿ ಅದೇನೇ ನಾವು ಉಪಯೋಗಿಸೋದು. ಹಸುಗಳನ್ನ ಇಟ್ಕೊಂಡಿದ್ರೆ ಅಲ್ಲಿನ ಗೊಬ್ಬರ ಸಿಗುತ್ತೆ, ಸಗಣಿ ಗೊಬ್ಬರವನ್ನ ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತೀರಿ? ಸಗಣಿ ಗೊಬ್ಬರ ಎಲ್ಲ ಅಡಿಕೆ ಕಾಫಿ ತೋಟಕ್ಕೆ ಹಾಕೊಳ್ತೇವೆ ನಾವು. ಬಹಳ ವರ್ಷಗಳಿಂದ ಹಸುಗಳನ್ನ ಇಟ್ಕೊಂಡಿದ್ರೆ ಅಥವಾ ಇತ್ತೀಚೆಗೆ ಸಾಕ್ತಾ ಇದ್ರ? ಇತ್ತೀಚೆಗೆ ಒಂದು 10-12 ವರ್ಷದಿಂದ ಹಸುಗಳನ್ನ ಸಾಕಿ ಶುರು ಮಾಡಿದ್ವಿ. ತಾವು ಹೇಳ್ತಾ ಇದ್ರಿ, ನಾವು ಈ ಕಾರ್ಯಕ್ರಮದ ಧ್ವನಿ ಮುದ್ರಣ ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಭತ್ತ ಬೆಳೀತಾ ಇದ್ವಿ, ಈಗ ಆನೆಗಳ ಕಾಟ ಇರೋದ್ರಿಂದ ಭತ್ತ ಬೆಳೆಯೋದ್ ಕೈ ಬಿಟ್ಬಿಟ್ವಿ ಅಂತ ಅನ್ಕೊಂಡು, ಈಗ ಹಸು ಸಾಕ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಎಲ್ಲಿ ಸಾಕ್ತಿರಿ? ಹಸು ಸಾಕಕ್ಕೆ ನಮ್ಮ ಇಲ್ಲಿ ತೋಟದ ಹತ್ರ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೇನೆ, ಹಾಗೆ ನಮ್ಮ ಫ್ಯಾಮಿಲಿ ಅವರು ಗದ್ದೆ ಮಾಡದೆ ಬಿಟ್ಟಿರೋ ಖಾಲಿ ಜಾಗ ಉಂಟು, ಅವ್ರನ್ನ ಕೇಳ್ಕೊಂಡು ಅವರ ಜಾಗದಲ್ಲಿ ಹಸನ್ನು ಕಟ್ಟಿ ಸಾಕ್ತಿದ್ದೇನೆ. ಹಸುಗಳು ಮೇಯುವಾಗ ಆನೆಗಳೇನು ಬಂದು ತೊಂದರೆ ಮಾಡೋದಿಲ್ಲಲ್ವಾ? ಇಲ್ಲ, ಹಸುಗಳು ಮೇಯುವಾಗ ಆನೆಯನ್ನು ತೊಂದರೆ ಮಾಡಿಲ್ಲ ಇದುವರೆಗೆ. ಮನುಷ್ಯರ್ ಕಂಡ್ರೆ ಒಂಥರ ವೈರಿ ಅನ್ನೋ ರೀತಿಯಲ್ಲಿ ಪರಿಗಣಿಸ್ತಾವ್ ಅಂತ ಅನ್ಕೊಂಡು ಹೇಳೋದಿದೆ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ಹತ್ತಿರದಲ್ಲೇ ಇದ್ರು ಅವಟ್ಗೆ ಹೋಗ್ತಾ ಇರ್ತಾವ ಬರ್ತಾ ಇರ್ತಾವ, ನಮ್ಗೇನಾದ್ರೂ ಭಯ ಇಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ, ಏನಂತೀರಿ ನೀವು? ಇಲ್ಲ, ಆನೆಗಳಿಂದ ನಮ್ಮ ಈ ಮಗುಲದ ಗ್ರಾಮದಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ, ಬರ್ತದೆ ಹೋಗ್ತದೆ, ಡ್ಯಾಮೇಜ್ ಮಾತ್ರ ನಮಗೆ ಸ್ವಲ್ಪ ಜಾಸ್ತಿ ಆಗ್ತದೆ. ಅವುಗಳನ್ನ ರೇಗಿಸೋದು ಆಮೇಲೆ ಇನ್ನೇನೋ ಕೂಗಾಡೋದು ಮಾಡೋದು ಹತ್ರ ಹೋಗಿ ಸಮಸ್ಯೆ ಮಾಡೋತರ ಇದ್ರೆ ಅಟ್ಟಿಸ್ಕೊಂಡು ಬರ್ತವೆ, ತೊಂದರೆ ಮಾಡಬಹುದಲ್ವಾ? ಹೌದೌದು, ಇಲ್ಲಿ ಆನೆ ಬಂದ್ರೆ ನಾವು ಇಮಿಡಿಯೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡ್ತೇವೆ, ಅವ್ರು ಬಂದು ಅದನ್ನ ಕಾರ್ಯಾಚರಣೆ ಮಾಡಿ ಓಡಿಸೋ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಅವರು. ಹೇಳ್ತಾರೆ, ನಾಯಿಗಳಿದ್ರೆ ಬೊಗಳಿ ಅಟ್ಟಿಸ್ಕೊಂಡು ಹೋಗ್ತವೆ, ಮತ್ತೆ ನಾಯಿಗಳನ್ನ ಅಟ್ಟಿಸ್ಕೊಂಡು ಆನೆಗಳು ಬರ್ತವೆ, ಆಗ ಮನೆ ಹತ್ರನೂ ಆನೆಗಳು ಬರೋದಿದೆ, ಮನುಷ್ಯರಿಗೂ ತೊಂದರೆ ಆಗೋದಿದೆ ಅಂತ. ಆದ್ರೆ ಹಸುಗಳು ಮೇಯುವಾಗ ಹಸುಗಳೇನು ಆನೆಗಳನ್ನು ಓಡಿಸಕ್ ಹೋಗಲ್ಲ, ಅಥವಾ ಆನೆಗಳು ಹಸುಗಳಿಗೆ ತೊಂದರೆನೂ ಮಾಡಕ್ಕಾಗಲ್ಲ. ಹೌದೌದು, ಇಷ್ಟೊರೆಗೆ ನಮ್ಮ ಮನೆ ಸುತ್ತಮುತ್ತಲ ಆನೆ ಬರ್ತದೆ, ನಮ್ಮಲ್ಲಿ ನಾಯಿ ಉಂಟು, ಇದುವರೆಗೆ ಯಾವ ತೊಂದರೆ ಆಗಿಲ್ಲ, ಬರ್ತದೆ ಹಲಸಿನಕಾಯಿ ತಿನ್ಕೊಂಡು ಹೋಗ್ತದೆ, ಸಡಿಗೆ ತೊಂದರೆ ಮಾಡಿಲ್ಲ. ಏಲಕ್ಕಿ ಈ ಭಾಗಕ್ಕೆ, ನಿಮ್ದು ವಿರಾಜಪೇಟೆ ತಾಲೂಕು, ವಿರಾಜಪೇಟೆಗೆ ಹತ್ರ ಇದೆ, ಮಗ್ಗಲ ಸುತ್ತಮುತ್ತ ಗ್ರಾಮಗಳಲ್ಲಿ ಎಷ್ಟು ಜನ ಏಲಕ್ಕಿಯನ್ನು ಬೆಳೀತಿರ್ಬೋದು, ಹೇಗೆ ಬರುತ್ತೆ ಅಂತ ಹೇಳ್ತೀರಾ? ನನಗೆ ಗೊತ್ತಿರೋ ಸಣ್ಣ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ನಮ್ಮ ಊರಲ್ಲಿ. ಅಲ್ಲ, 400 kg ತನಕ ಟ್ರೇರ್ ನಲ್ಲಿ ಮಾಡಿಸ್ಕೊಟ್ಟೆ ಅಂತ ಹೇಳಿದ್ರಿ? ಅದು ನಮ್ಮ ಫ್ರೆಂಡ್ಸ್ ಗಳು ಇದ್ದಾರೆ, ಅವರು ಹೊರಗಿನಿಂದ ತಂದು ಉಣಿಸಿ, ನಮ್ಮ ಊರಿನಿಂದಲ್ಲ ಬೆಳಗುಂದ ಚೆಂಬೆಬಳ್ಳೂರು ಅಲ್ಲಿಂದ ಅವರು ತಂದು ಉಣಿಸಿದ್ದಾರೆ. ನಿಮ್ಮ ಪ್ರದೇಶದಲ್ಲಿ ಮಗ್ಗಲ ಗ್ರಾಮದಲ್ಲಿ ಏಲಕ್ಕಿ ಚೆನ್ನಾಗಿ ಬರುತ್ತಲ್ವಾ? ಏಲಕ್ಕಿ ಚೆನ್ನಾಗಿ ಬರ್ತದೆ, ತಾತನ ಕಾಲದಿಂದಲೇ ನಮಗೆ ಏಲಕ್ಕಿ ತೋಟ ಇತ್ತು, ನಾವು ಅದನ್ನೇ ಈಗ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇವೆ. ನೆಲ್ಲಾಣಿ ಗ್ರೀನ್ ಗೋಲ್ಡ್ ಆ ತಳಿಯನ್ನು ಅನೇಕ ಕಡೆ ಹಾಕಿರೋದಿದೆ, ನೀವು ಹಳೆ ತಳಿಯನ್ನೇ ಇಟ್ಕೊಂಡಿದ್ರೆ ಮಂಜುರಾಬಾದ್ ತಳಿ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಯಾಕಂತೀರಿ? ಯಾಕಂದ್ರೆ ಈಗಿನ ಹೊಸ ತಳಿ ಇದು ನಮಗೆ ಪರಿಚಯ ಇಲ್ಲ, ಅದಕ್ಕಾಗಿ ನಾವು ಗಿಡದಿಂದ ನೆಕ್ಸ್ಟ್ ಡೆವಲಪ್ ಮಾಡಿಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು. ಕಳಸಲ ಮಾತ್ರ ನಾವು ಅಪ್ಪಂಗಳದಿಂದ ಅಪ್ಪಂಗಳ 2 ಅಂತ ವೆರೈಟಿ ಒಂದು 100 ಗಿಡ ತಂದು ನಟ್ಟಿದ್ದೇನೆ, ಕಳೆದ ವರ್ಷ ನಟ್ಟಿದ್ದು, ಈಗ ಫಸಲು ಬರಬೇಕು ಅಷ್ಟೇ. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಹಾಕಿ ಒಂದು 18 ವರ್ಷ ಆಯ್ತು. ನೀವೇ ಇಲ್ಲಿ ಸಸಿ ಬೆಳೆಸಿದ್ದ ಅಥವಾ ಹೊರಗಡೆಯಿಂದ ತಂದಿದ್ದ? ನರ್ಸರಿಯಿಂದ ತಂದ ಸಸಿ ಕೊಡೋದಲ್ಲ. ಅಡಿಕೆನೂ ಏಲಕ್ಕಿ ರೀತಿಯಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಅಡಿಕೆ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಉಂಟು, ಎರಡ್ ಸಲ ಸಿಂಪಡಣೆ ಮಾಡ್ತೇವೆ, ತೊಂದರೆ ಇಲ್ಲ. ಬೋರ್ಡ ಸಿಂಪಡಣೆ ಮಾಡ್ತೀರ ಹೇಗೆ? ಬೋರ್ಡ ಸಿಂಪಡಣೆ ಮಾಡ್ತೇವೆ. ಏಲಕ್ಕಿಗೂ ಬೋರ್ಡ ಹೊಡಿತೀರ? ಇಲ್ಲ, ಏಲಕ್ಕಿಗೆ ಕಜ್ಜಿಕಾಯಿ ಗಿಡ ಮಾತ್ರ, ಈ ಕಪ್ಪೆ ಸ್ವಲ್ಪ ಕಾಯಿ ಹೊಡೆಯುವಂತ ಸಂದರ್ಭ ಬರುವಾಗ ಪೆಸ್ಟಿಸೈಡ್ ಹೊಡಿತೇವೆ ಅಷ್ಟೇ. ಅಡಿಕೆ ಜೊತೆಗೆ ಕಾಫಿ, ಏಲಕ್ಕಿ, ಕಾಳುಮೆಣಸು ಇದೆ, ಕಾಳುಮೆಣಸ ಬೇರೆ ಬೇರೆ ಮರಗಳಿಗೂ ಮತ್ತು ಅಡಿಕೆಗೂ ಹಬ್ಬಿಸಿದ್ರೆ ಹೇಗೆ? ಅಡಿಕೆಗೂ ಹಬ್ಬಿಸಿದೀನಿ. ಒಟ್ಟು ಕಾಳುಮೆಣಸು ಎಷ್ಟು ಸಿಗ್ತಾ ಇದೆ ತಮ್ಮಲ್ಲಿ? ನಟ್ಟ ಬಳ್ಳಿಯಲ್ಲಿ ಇದ್ರೆ ನನಗೆ ಸುಮಾರು 10-15 ಕ್ವಿಂಟಲ್ ಆಗ್ಬೇಕಿತ್ತು, ಬಳ್ಳಿ ಎಲ್ಲ ಸುಮಾರು ಸತ್ತೋಗಿದ್ದಕ್ಕೆ ಒಂದು 6-7 ಕ್ವಿಂಟಲ್ ವರೆಗೆ ಬರ್ತಾ ಉಂಟು. ಈಗ 6-7 ಕ್ವಿಂಟಲ್ ಅಂದ್ರೂ ಒಳ್ಳೆ ಇಳುವರಿನೆ, ಮತ್ತೆ ಅದಕ್ಕೂ ಬೋರ್ಡ್ ದ್ರಾವಣವನ್ನ ಸಿಂಪಡಣೆ ಮಾಡ್ತೀರಾ ಹೇಗೆ? ಇಲ್ಲ, ಅದಕ್ಕೆ ನಾನು ಬೋರ್ಡ್ ದ್ರಾವಣ ಏನು ಮಾಡೋಕ್ಕಿಲ್ಲ, ಮತ್ತೆ ಅದಕ್ಕೆ ತೀರಾ ಆರ್ಗ್ಯಾನಿಕ್ ಮತ್ತೆ ಸಗಣಿ ಗೊಬ್ಬರ ಮಾತ್ರ ಹಾಕೋದು. 22 ದಿವಸಕ್ಕೆ ಜೀವಾಮೃತ ಅಂತ ಹೇಳ್ತೇವಲ್ಲ, ಅದನ್ನು ಹಾಕಿ ಕಾಯಿಲೆ ಬರೋದಾಗೆ ನೋಡ್ಕೊಂಡಿದ್ದೀನಿ. ಎಷ್ಟೋ ಜನ ಮಾತಾಡೋದಿದೆ ಬೋರ್ಡ್ ಇಲ್ದಲ್ಲೇ ಕಾಳುಮೆಣಸು ಬೆಳೆಯಕ್ಕಾಗಲ್ಲ ಅಂತ ಅನ್ಕೊಂಡು, ಏನನ್ಸುತ್ತೆ ನಿಮಗೆ? ನನ್ನ ಮಟ್ಟಿಗೆ ಹೇಳುದಾದ್ರೆ ಬಳ್ಳಿ ಇಷ್ಟು ವರ್ಷದಿಂದ ಬೋರ್ಡ್ ಮಿಕ್ಸ್ಚರ್ ಹೊಡೆದಿಲ್ಲ, 4-5 ವರ್ಷದಿಂದ ಜೀವಾಮೃತ ಮಾಡಿ 22 ದಿವಸಕ್ಕೆ ಒಂದ್ಸಲ ಹಾಕಿ ಬರೋ ಕಾಯಿಲೆಯನ್ನು ಇದು ಮಾಡಿದ್ದೇನೆ, ಹಾಗೆ ಇಳುವರಿ ಒಂದ್ ಮಾದರಿ ಜಾಸ್ತಿ ಆಗ್ತಾ ಉಂಟು. ಪರವಾಗಿಲ್ಲ, ಅಡಿಕೆಗೆ ಮಾತ್ರ ಬೋರ್ಡ್ ಹೊಡಿತೀರಿ, ಮತ್ತೆ ಅರಬಿಕ ಕಾಫಿಗೂ ಹೊಡ್ಕೊಂತೀರ? ಅರಬಿಕ ಹೊಡೆಯಕ್ಕಿಲ್ಲ ನಾನು, ಹಾಗೇನೆ ಬಿಟ್ಟಿದ್ದೇನೆ. ಅಡಿಕೆ ಎಷ್ಟು ಮರಗಳಿದಾವೆ, ಎಷ್ಟು ಇಳುವರಿ ಸಿಗ್ತಾ ಇದೆ ಪ್ರತಿ ವರ್ಷ? ಅಡಿಕೆ ಕಳೆದ ವರ್ಷ 48-50 ಕ್ವಿಂಟಲ್ ಬಂದಿತ್ತು. ಎಷ್ಟು ಮರಗಳಿದಾವೆ? ಅಂದಾಜು 200 ಮರದ ಹತ್ರ ಇರಬಹುದು. ಏನ್ ಅಂತರದಲ್ಲಿ ಹಾಕೊಂಡಿದ್ರಿ ಡೆನ್ನಿ ಅವರೇ? 7x7 ಅಲ್ಲಿ ಅಡಿಕೆ ನೆಟ್ಟಿದ್ದೀನಿ. ಇನ್ನು ಸ್ವಲ್ಪ ದೂರ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ ಅಥವಾ ಸಾಕು ಅನಿಸುತ್ತೆ? ಅಲ್ಲ, ಇದೇ ಕರೆಕ್ಟ್ ಆಗ್ತದೆ, ಜಾಸ್ತಿ ಹತ್ರನೂ ಆಗಕ್ಕಿಲ್ಲ, ಜಾಸ್ತಿ ದೂರನೂ ಆಗಕ್ಕಿಲ್ಲ, ಎಕರೆಗೆ ಸ್ವಲ್ಪ ಇಳುವರಿ ಜಾಸ್ತಿ ಬರಬೇಕಾದ್ರೆ ಇದು ಕರೆಕ್ಟ್ ಅಂತ ಆಗ್ತದೆ. ಅಡಿಕೆ ಮರಗಸಿ ಮಾಡ್ಬೇಕು, ಕಪಾತ್ ಮಾಡ್ಬೇಕು ಅನ್ನೋ ತರ ಏನಿಲ್ಲ, ಆರಾಮಾಗಿ ಬೆಳೀತಾ ಇರುತ್ತೆ, ಈ ಕಡೆ ಇಳುವರಿನೂ ಸಿಗುತ್ತೆ, ಹಣನೂ ದೊರೀತದೆ, ಮತ್ತೆ ಈ ಭಾಗಕ್ಕೆ ಹೊಂದ್ಕೊಳ್ಳುತ್ತೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ರಿ. ಒಳ್ಳೇದೇ. ಇನ್ನು ವಿಸ್ತರಿಸುವ ಆಲೋಚನೆ ಇದೆಯಾ ಅಡಿಕೆನ? ವಿಸ್ತರಿಸುವ ಆಲೋಚನೆ ಉಂಟು. ಮೊದಲು ನಾವು ಗದ್ದೆಯಲ್ಲಿ ಅಡಿಕೆ ಮಾಡಿದ್ವು, ನೆಕ್ಸ್ಟ್ ಸ್ವಲ್ಪ ವಿಸ್ತರಣೆ ಮಾಡುವಂತ ಉದ್ದೇಶ ಉಂಟು. ಈಗ ಮೊದ್ಲು ಮೊದ್ಲೆಲ್ಲ ಅರಬಿಕವನ್ನ ಬೆಳೀತಾ ಇದ್ವಿ. ಕಾಂಡ ಕೊರಿಯೋ ಕೀಟ ಹೆಚ್ಚಾಗಿದ್ರಿಂದ ಈಗ ಓಲ್ಡ್ ರೋಬಸ್ಟ್ ಗಿಡಗಳು ಹಾಗೆ ಡಾರ್ಫ್ ರೋಬಸ್ಟ್ ಅನ್ನು ಹಾಕಿದೀನಿ ಅಂತ ಹೇಳ್ತಾ ಇದ್ರೆ, ಹೇಗಿದೆ ಅವುಗಳ ಬೆಳವಣಿಗೆ ಮತ್ತು ಅರಬಿಕದ ಗಿಡಗಳ ಲಕ್ಷಣ ಅವನ್ನೆಲ್ಲ ನೋಡ್ತಾ ಇದ್ರಲ್ಲ, ಏನನ್ಸುತ್ತೆ? ಅರಬಿಕ ಹಾಕಿ 6-7 ವರ್ಷ ಗಿಡ ಚೆನ್ನಾಗಿ ಬಂತು. 1 ವರ್ಷ ಮಾತ್ರ ಒಳ್ಳೆ ಇಳುವರಿ ಬಂತು. ಅಲ್ಲಿಂದ ಬೋರ್ ಕಾಟ ಜಾಸ್ತಿ ಆಗಿ ಕ್ರಮೇಣ ಸುಮಾರು ಗಿಡ ಹೋಯ್ತು. ಅದರಲ್ಲಿ ಕಟ್ವೈ ವೆರೈಟಿಗೆ ಜಾಸ್ತಿ ಬೋರ್ ಬಂದಿದ್ದು, ಚಂದ್ರಗಿರಿ ವೆರೈಟಿಗೆ ಅಷ್ಟಾಗಿ ಬೋರ್ ನ ಇದು ಕಾಣಕ್ಕಿಲ್ಲ. ಈಗ ಇರೋದು ಸ್ವಲ್ಪ ಹಾಗೆ ಮೇಂಟೈನ್ ಮಾಡಿದ್ದೀನಿ. ಅದರ ಮಧ್ಯೆ ಈಗ 8x8 ಡಾರ್ಫ್ ಗಿಡ ನಟ್ಟಿದ್ದೀನಿ. 2 ವರ್ಷ ಆಯ್ತು ಈಗ ನಟ್ಟು. 2 ವರ್ಷಕ್ಕೆ ಫಸಲು ಶುರುವಾಗಿರ್ಬೇಕಲ್ವಾ? 2 ವರ್ಷಕ್ಕೆ ಸಣ್ಣ ಪ್ರಮಾಣದಲ್ಲಿ ಫಸಲು ಬರ್ತಾ ಉಂಟು. ಈಗ ಓಲ್ಡ್ ರೋಬಸ್ಟ್ ಹಾಕಿದ್ರೆ ನಿಮಗೆ 4-5 ವರ್ಷ ಬೇಕಾಗುತ್ತೆ ಇಳುವರಿ ಸಿಗ್ಲಿಕ್ಕಲ್ವಾ? 1.5 ವರ್ಷಕ್ಕೆ ಬರ್ತಾ ಇದೆ, ಅದು ಸಣ್ಣ ಇಳುವರಿ. ಒಂದು 5 ವರ್ಷದ ಮೇಲೆ ಮಾಡಿದ್ರೆ ಇಳುವರಿ ಬರ್ತದೆ ನಿಮಗೆ. ಡಾರ್ಫ್ ರೋಬಸ್ಟಕ್ಕೂ ಓಲ್ಡ್ ರೋಬಸ್ಟಕ್ಕೂ ಏನ್ ವ್ಯತ್ಯಾಸವನ್ನ ನೀವು ಬೇರೆ ಕಡೆ ನೋಡಿದ್ರಿ? ಡಾರ್ಫ್ ರೋಬಸ್ಟ್ ಅನ್ನ ಯಾಕೆ ಇಷ್ಟಪಟ್ಟುಕೊಂಡು ಹಾಕೊಂಡಿದ್ದೀರಿ? ಡಾರ್ಫ್ ವೆರೈಟಿ ಅಂದ್ರೆ ಕುಶನಗರದ ಹತ್ರ ಜರ್ಮಿನ್ ಡಿಶೋದ ಅವ್ರ ತೋಟದಲ್ಲಿ ಹೋಗಿ ನೋಡಿ ಅವರಿಂದನೇ ನಾನು ಬೀಜ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದು. ಅವ್ರದ್ದು ಬಹಳ ಚೆನ್ನಾಗಿತ್ತು ತೋಟ, ಸಣ್ಣ ಗಿಡ, ಮತ್ತೆ ಈಲ್ಡ್ ಪರ್ ಏಕರ್ 35 ಬ್ಯಾಗ್ ಬರ್ತದೆ ಅಂತ ಹೇಳಿದ್ರು. ಮತ್ತೆ ಪ್ಲಾಂಟಿಂಗ್ ಅಷ್ಟೇ, ರೋಬಸ್ಟದಾಗೆ 10 ಅಡಿಗೆ ಹಾಕೋ ಅವಶ್ಯಕತೆ ಇಲ್ಲ. 7x7 ಹಾಕ್ಬಹುದು, 8x8 ಹಾಕ್ಬಹುದು. ಆರ್ಥಿಕ ಇದರಲ್ಲಿ ನೋಡಿದರೆ ಡಾರ್ಫ್ ಒಳ್ಳೇದಂತ ಅನಿಸ್ತದೆ. ಮುಂದಿನ ರಿಸಲ್ಟ್ ಗೊತ್ತಾಗಬೇಕಂದ್ರೆ 4-5 ವರ್ಷ ಆಗ್ಬೇಕು. ಅದು ಓಲ್ಡ್ ರೋಬಸ್ಟ್ ಎಷ್ಟು ವರ್ಷದ್ದು ಗಿಡಗಳೆಲ್ಲ ನಿಮ್ಮಲ್ಲಿರೋದು? ಓಲ್ಡ್ ರೋಬಸ್ಟ್ ನಮ್ದೊಂದು 2 ಎಕರೆ ಸಾಧಾರಣ ಒಂದು 65-70 ವರ್ಷದ ಗಿಡಗಳು. ಬಾಕಿ ಎಲ್ಲ ಇತ್ತೀಚೆಗೆ ಮಾಡಿದ ಒಂದು 20-25 ವರ್ಷದ ಗಿಡಗಳು ಇರೋದು. ಪಲ್ಪಿಂಗ್ ಮಾಡ್ತೀರಾ, ಉಂಡೆ ಕಾಫಿನೇ ಮಾರಾಟ ಮಾಡ್ಬೇಕು ಸರ್? ಹೇಗೆ ಇಲ್ಲಿ ಪಲ್ಪಿಂಗ್ ಮಾಡೋ ಸೌಕರ್ಯ ಪಕ್ಕದಲ್ಲಿ ಇಲ್ಲ, ಮತ್ತೆ ಪಲ್ಪಿಂಗ್ ಮಾಡೋಷ್ಟು ಸಿಗ ಇಲ್ಲ, ನಾವು ಚೆರಿ ಮಾಡಿ ನಾವು ಕೊಡ್ತೇವೆ. ತೋಟದಲ್ಲಿ ಅಲ್ಲಲ್ಲಿ ಪ್ಯಾಷನ್ ಫ್ರೂಟ್ ಬಳ್ಳಿಗಳನ್ನ ಹಬ್ಬಿಸಿದ್ರಿ, ನಾವು ನೋಡ್ತಾ ಇದ್ವಿ, ನೀವು ಹೇಳ್ತಾ ಇದ್ರಿ, ಒಂದೊಂದು ಹಣ್ಣಿಗೆ 2 ರೂಪಾಯಿ ಅಂತ ಕೊಟ್ಬಿಡ್ತೀವಿ, ಆರಾಮಾಗಿ ಮಾರಾಟ ಆಗುತ್ತೆ, ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡು ಮಾತಾಡ್ತಾ ಇದ್ರಿ, ಹೇಳಿ ಅದರ ವಿಚಾರ. ಎಲ್ಲ ಪ್ಯಾಷನ್ ಫ್ರೂಟ್ ಬಗ್ಗೆ ಜಾಸ್ತಿ ಆಸಕ್ತಿ ಹೊಂದಿದ್ದಾರೆ. ಬಟ್ ಫ್ರೂಟ್ ಅಷ್ಟೇ, ಮನೆ ಸುತ್ತಮುತ್ತ ಸುಮಾರು ಬಳ್ಳಿನ ಸುಮ್ಮನೆಯಾಗಿ ನಟ್ಕೊಂಡಿದ್ವಿ. ನೋಡುವಾಗಾದ್ರೆ 7-8 ವರ್ಷ ಜಾಸ್ತಿ ಬಂತು. ಮತ್ತೆ ಹಣ್ಣು ಏನ್ ಮಾಡ್ಬೇಕಂತ ಯೋಚನೆ ಮಾಡುವಾಗ ನಾವು ಹೋಗಿ ವಿರಾಜಪೇಟೆ ಮೇಳ ಸಮಾಜದ ಅವ್ರನ್ನ ಕೇಳಿದೆ. ಅವ್ರಿಗೆ ಹೇಳಿದ್ರು ನಾವು ತಗೊಳ್ತೇವೆ ಅಂತ ಹೇಳಿ. ಒಂದ್ಸಲ ಕೊಡುವಾಗ 300-400 ಹಣ್ಣುಗಳನ್ನು ಕೊಡ್ತೇವೆ. ಈಗ ಆಲ್ರೆಡಿ ಒಂದು 3,000 ರೂಪಾಯಿ ವರೆಗೆ ಹಣ್ಣನ್ನು ಕೊಟ್ಟಿದ್ದೇನೆ. ಈಗ ಹಣ್ಣು ಸುಮಾರು ಕುಯ್ಲಿಕ್ಕೆ ಉಂಟು. ಅದರಿಂದ ಎಲ್ಲರೂ ಮಾಡಿದ್ರು ಒಳ್ಳೇದೇ. ಅದು ನೀವು ಮನೆಯಲ್ಲಿ ಪ್ಯಾಷನ್ ಫ್ರೂಟ್ ಅನ್ನ ಬಳಕೆ ಮಾಡ್ಕೊಳ್ತೀರಿ, ಯಾವ್ದಕ್ಕೆ ಉಪಯೋಗಿಸ್ಕೊಳ್ತೀರಿ? ನಾವು ಜ್ಯೂಸ್ ಮಾಡಿ ಉಪಯೋಗಿಸ್ತೇವೆ. ಯಾವ ಹಂಗಾಮನಲ್ಲಿ ಹಣ್ಣು ನಿಮಗೆ ಸಿಗುತ್ತೆ ಪ್ಯಾಷನ್ ಫ್ರೂಟ್ ಬಳ್ಳಿಗಳಿಂದ? ಮೇ ಇಂದನೇ ಅದು ಹಣ್ಣಾಗಕ್ಕೆ ಶುರು ಆಗ್ತಾ ಇರ್ತದೆ. ಮೇ ಜೂನ್ ಜುಲೈ 3 ತಿಂಗಳು ಹಣ್ಣು ಸಿಗ್ತಾ ಇರುತ್ತೆ. ಆಮೇಲೆ ಹಣ್ಣನ್ನೇ ನೀವು ಬಿಡಿಸ್ಬೇಕಂತೇನಿಲ್ಲ, ಬಿದ್ದು ಬಿಡ್ತವೆನಲ್ವಾ? ಸುಮಾರೆಲ್ಲ ಹಣ್ಣಾಗಿದ್ದು ಬೀಳ್ತದೆ, ಇನ್ನು ಸುಮಾರೆಲ್ಲ ಕುಯ್ತೇವೆ ನಾವು. ಅದಕ್ಕೆ ನಾವು ಒಂದು 20 ಅಡಿ ಒಳಗಡೆ ಇರುವ ಮರಗಳಿಗೆ ಬಿಟ್ಕೊಂಡಿದ್ದೆ, ಯಾಕಂದ್ರೆ ಕುಯ್ಲಿಕ್ಕೆ ಸುಲಭ ಆಗ್ತದೆ ಅಂತ. ಅದು ಸುಮಾರೆಲ್ಲ ಹಣ್ಣಾದ್ಮೇಲೆ ಅದು ತಾನಾಗಿ ಕೆಳಗೆ ಬೀಳ್ತದೆ. ಬೇರೆ ಹಣ್ಣುಗಳ ತರ ಬಿದ್ರೆ ಅದೇನು ಹೊಡೆಯಲ್ಲ, ಬಿರ್ಕಾಗಲ್ಲ, ಹಾಳಾಗಲ್ಲಲ್ವಾ? ಅಷ್ಟೇನು ಹಾಳೇನಾಗುತ್ತೆ, ಯಾಕೆಂದ್ರೆ ತಿಕ್ಕ ಇರೋದ್ರಿಂದ ಕೆಳಗೆ ಬೀಳೋಗೇನು ಹಾಳಾಗಕ್ಕಿಲ್ಲ ಅಷ್ಟು. ಈಗ ಮಾವಿನಕಾಯಿ ಮಾವಿನ ಹಣ್ಣು ಬಿದ್ರೆ ಅದು ತಿನ್ನೋದು ಕಷ್ಟ, ಹೋಳಾಗ್ಬಿಡುತ್ತೆ, ಆದ್ರೆ ಇದು ಹಾಗಲ್ಲ. ಸಪೋಟ, ಲಿಚ್ಚಿ, ಬೇರೆ ಬೇರೆ ಹಣ್ಣುಗಳಿಗೆ ಬಾವಲಿಗಳು, ಪಕ್ಷಿಗಳ ಕಾಟ ಇರುತ್ತೆ. ಇದು ತಿನ್ನೋದು ಹೇಗೆ, ಬೇರೆ ಬೇರೆ ಪಕ್ಷಿಗಳು ಪ್ರಾಣಿಗಳು ಏನಾದ್ರೂ ಹಾನಿ ಮಾಡ್ತಾವ ಅಥವಾ ತೊಂದರೆ ಇಲ್ವಾ? ಇದಕ್ಕೆ ಬಾವಲಿಗಳದ್ದು ಸ್ವಲ್ಪ ಹಾವಳಿ ಉಂಟು, ಮತ್ತೆ ಈಚು ಹಣ್ಣುಗಳನ್ನೆಲ್ಲ ಕಡಿದು ಆಗ್ತದೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಹೌದು, ದೊಡ್ಡ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ, ಅಷ್ಟು ಮಟ್ಟಿಗೆ ದೊಡ್ಡ ಏನು ಕಾಣಕ್ಕಿಲ್ಲ. ಅದು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಈಗ 20 ವರ್ಷ ಆಯ್ತಲ್ವಾ ನೀವು ಕೃಷಿಗೆ ಬಂದು? 20 ವರ್ಷ ಆಯ್ತು ನನಗೆ ಕೃಷಿಗೆ. ಏನನ್ಸುತ್ತೆ ಒಟ್ಟಾರೆ ಕೃಷಿಯ ಚಿತ್ರಣವನ್ನ ಗಮನಿಸಿದ್ರೆ? ಅಂದ್ರೆ ಈಗಿನ ಪರಿಸ್ಥಿತಿಗೆ ಕೃಷಿ ಎಲ್ಲ ಅಷ್ಟೇನು ದೊಡ್ಡ ಮಟ್ಟಿಗೆ ವರ್ಕೌಟ್ ಆಗಲಿಲ್ಲ, ಯಾಕಂದ್ರೆ ಕಾರ್ಮಿಕರ ವೇತನ ಜಾಸ್ತಿ, ಮತ್ತೆ ಇಲ್ಲಿ ಆನೆಗಳ ಹಾವಳಿ ಜಾಸ್ತಿ. ಅದಕ್ಕೆ ಲಾಸ್ ಅಲ್ಲಿ ಹೊರತಾ ಉಂಟು ನಮ್ಮ ಕೃಷಿ. ಸರಿಯಾದ ಧಾರಣೆನೂ ಇರಕ್ಕಿಲ್ಲ ನಮಗೆ ಮಾರ್ಕೆಟ್ ಅಲ್ಲಿ. ಅದಕ್ಕೆ ನಮಗೆ ಇನ್ನು ಬೇರೆ ಇದಿಲ್ಲ, ಅದೇ ದಾರಿಯಲ್ಲಿ ಕಂಟಿನ್ಯೂ ಮಾಡಿಕೊಂಡು ಸ್ವಲ್ಪ ಕಷ್ಟಪಟ್ಟುಕೊಂಡು ಅದರಲ್ಲಿ ಹೋಗ್ತಿದ್ದೇವೆ. ಈಗ ನಿಜ ತೊಂದರೆಗಳು ತೊಡಕುಗಳು ಇದ್ದಿದ್ದೆ, ಆದ್ರೂ ಒಳ್ಳೆ ಬೆಲೆ ಸಿಕ್ಕಾಗಿ ಈಗ ನೋಡಿ ಏಲಕ್ಕಿಗೆ 4,000 ರೂಪಾಯಿ ತನಕ ಧಾರಣೆ ಸಿಕ್ತು. ನಿಮಗೂ ಅದರ ಪ್ರಯೋಜನ ಆಯ್ತಾ? ಇಲ್ಲ, ನನಗೆ 2019 ಮಾತ್ರ 2,700 ರೂಪಾಯಿ ವರೆಗೆ ಸಿಕ್ತು. ಅಲ್ಲಿಂದ ಈ ಕಡೆ ಎಲ್ಲ ಬಹಳ ಕಡಿಮೆ. ಈ ವರ್ಷ ಎಲ್ಲ ನಾನು 450 ರೂಪಾಯಿಗೆ ಕೊಟ್ಟಿದ್ದೀನಿ, ಯಾಕಂದ್ರೆ ಮಾರ್ಕೆಟ್ ಇಲ್ಲ, ಬೇರೆ ದೇಶದಿಂದ ಏಲಕ್ಕಿ ಬರ್ತದೆ, ನಮ್ಮ ದೇಶದಲ್ಲಿ ಅಷ್ಟು ಡಿಮಾಂಡ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ಏಲಕ್ಕಿಗೆಲ್ಲ 1,500-2,000 ರೂಪಾಯಿ ಆದರೂ ಬೇಕು ನಮಗೆ. ಕಾಫಿ, ಏಲಕ್ಕಿ, ಕಾಳ್ಮೆಣಸ್ ಇದೆಯಲ್ಲ, ನೀನು ಬೆಲೆ ನೋಡ್ಕೊಂಡು ಮಾರಾಟ ಮಾಡ್ತೀರಾ ಅಥವಾ ಬಂದ ತಕ್ಷಣ ಇಟ್ಕೊಳ್ಳೋದು ಬೇಡ ಅಂತ ಅನ್ಕೊಂಡು ಕೊಟ್ಬಿಡ್ತೀರಾ ಹೇಗೆ? ಇಲ್ಲ, ನಾವು ಬೆಲೆ ನೋಡ್ಕೊಂಡು ಮಾರಾಟ ಮಾಡ್ತೇವೆ. ದಾಸ್ತಾನ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಲ್ವಾ? ದಾಸ್ತಾನ್ ಮಾಡ್ಕೊಳಕ್ಕೆ ಸ್ವಲ್ಪ ಜಾಗ ಉಂಟು ನಮ್ಮಲ್ಲಿ, ರೂಮ್ ಅಲ್ಲಿ ಉಂಟು ಮಾಡ್ಕೊತೇವೆ. ಜಾಸ್ತಿ ಮಾಡಕ್ಕಿಲ್ಲ, ಯಾಕಂದ್ರೆ ಮಾರುಕಟ್ಟೆ ಧಾರಣೆ ಹೇಳಕ್ಕೆ ಆಗಕ್ಕಿಲ್ಲ. ಒಂದ್ಸಲ ಜಾಸ್ತಿ ಆಯ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಸಿಕ್ಕೋದ್ರೆ ರೇಟಿಗೆ ಕೊಟ್ಟು ನಮ್ಮ ತೋಟ ಕೆಲಸಕ್ಕೆಲ್ಲ ಅಡ್ಜಸ್ಟ್ ಮಾಡ್ಬೇಕಲ್ಲ ಮಾಡ್ತಾ ಇದ್ದೇವೆ. ರಾಸಾಯನಿಕ ಗೊಬ್ಬರಗಳನ್ನ ವರ್ಷಕ್ಕೆ ನೀವು 8 ಎಕರೆಗೆ ಎಷ್ಟು ಉಪಯೋಗಿಸ್ಕೊಳ್ತೀರಿ? ಸಗಣಿ ಗೊಬ್ಬರ ನಿಮ್ಮಲ್ಲಿ ಅದು ಆಗಿ ಮತ್ತೆ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ರಿ. ಹೊರಗಿನಿಂದ ರಾಸಾಯನಿಕ ಗೊಬ್ಬರಗಳನ್ನ ಎಷ್ಟೋ ಜನ ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅನ್ಕೊಂಡು ಮಾತಾಡದಿದೆ, ಇಲ್ಲ ನಾವು ಕಡಿಮೆ ಕೊಟ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡು ಹೇಳೋದಿದೆ. ನಿಮ್ಮ ಅಭಿಪ್ರಾಯ ಏನು? ಈಗ ನಾನು 3 ಎಕರೆಗೆ ಬರೀ ಆರ್ಗ್ಯಾನಿಕ್ ಮತ್ತೆ ಸಗಣಿ ಗೊಬ್ಬರ ಹಾಕೋದು, ಬಾಕಿ ಇರೋದಕ್ಕೆ ಸ್ವಲ್ಪ ರಾಸಾಯನಿಕ ಹಾಕ್ತಿದ್ದೇವೆ. ವರ್ಷಕ್ಕೆ ಎಷ್ಟು ಚೀಲ ಗೊಬ್ಬರ ತರ್ತೀರಿ? ವರ್ಷಕ್ಕೆ 50 ಬ್ಯಾಗ್ ಅಷ್ಟು ರಾಸಾಯನಿಕ ಬ್ಯಾಗ್ ಆಗ್ತದೆ. ಸಗಣಿ ಗೊಬ್ಬರ ಸಾಕಾಗಲ್ಲ, ಮತ್ತಿನ್ನು ಹೊರಗಡೆಯಿಂದ ತಗೊಳ್ತೀರಾ ಅಥವಾ ಹೇಗೆ? ಇಲ್ಲ, ಸಗಣಿ ಗೊಬ್ಬರ ನಮ್ಮಲ್ಲಿ ಇರೋದನ್ನೇ ನಾವು ಹಾಕ್ತೇವೆ. ಯಾಕಂದ್ರೆ ಒಂದು 3-4 ಲೋಡ್ ವರ್ಷಕ್ಕೆ ಸಿಗ್ತದೆ, ಅದನ್ನು ನಾವು ಇಲ್ಲಿ ಹಾಕೊಳ್ತೇವೆ. ಹಸುಗಳ ಗೋಮೂತ್ರ ಇದೆಯಲ್ಲ, ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತೀರಿ? ಹಸುವಿನ ಗೋಮೂತ್ರವನ್ನು ಜೀವಾಮೃತ ಮಾಡೋದಂತ ಆಗ್ಲೇ ಹೇಳಿದೆ ಅಲ್ಲ, ಎಲ್ಲಿ ಸಿಕ್ಕಿದ ಮಾಹಿತಿ ಪ್ರಕಾರ 200 ಲೀಟರ್ ನೀರಿಗೆ 1-5 ಲೀಟರ್ ಗೋಮೂತ್ರ, 1 ಕೆಜಿ ಕಡಲೆ ಹುಡಿ, 1 ಕೆಜಿ ಕಪ್ಪು ಬೆಲ್ಲ ಇದನ್ನು ಸೇರಿಸಿ 22 ದಿವಸದವರೆಗೆ ಬ್ಯಾರಲ್ ಇಡ್ತೇವೆ. 22 ದಿವಸ ಆದ್ಮೇಲೆ ಅದನ್ನು ಗಿಡಗಳಿಗೆ ಹಾಕ್ತೇವೆ. ಕೆಲವೊಬ್ರು 4-5 ದಿನದಲ್ಲಿ ಹಾಕ್ಬಿಡ್ಬೇಕಂತ ಹೇಳ್ತಾರೆ, ನೀವು 20-25 ದಿನ ಇಟ್ಟರೆ ಹೇಗಿರುತ್ತೆ ಅಥವಾ ಬೇಗ ಬಳಸ್ಕೊಂಡ್ರೆ ಏನ್ ಅನ್ಸುತ್ತೆ? 2-3 ತೋಟದಲ್ಲಿ ಹೋಗಿ ಮಾಹಿತಿ ತಗೊಂಡು ಹೀಗೆ ಮಾಡಿದ್ವಿ. ಈಗ ಬೇರೆ ಅಂತ ಮಿಕ್ಸ್ ಮಾಡಿ ಹಾಕ್ತಾರೆ, ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಟ್ರೈಕೋಡರ್ಮ ಮತ್ತೆ ವೇಸ್ಟ್ ಡಿಕಂಪೋಸರ್ ಅದನ್ನು ಬೆರೆಸಿ ಹಾಕೋದಿದೆ, ನೀವೇನಾದ್ರೂ ಉಪಯೋಗಿಸ್ಕೊಳ್ತೀರಾ? ಇಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನೀವು ನಿಮ್ಮ ಶ್ರೀಮತಿ ಮತ್ತೆ ಆಳುಗಳನ್ನ ಬಳಕೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ, ಒಂಥರ ಕಷ್ಟ ಅಂತ ಅನಿಸಿದ್ರು ಅಥವಾ ಎಡ್ರ ತೊಡ್ರುಗಳು ಏರುಪೇರುಗಳು ಬೆಲೆಯಲ್ಲಿ ಇದ್ರು ಒಂಥರ ಖುಷಿ ಅನಿಸುತ್ತೆ. ಈಗ ಬೇರೆ ದಾರಿ ಇಲ್ಲ ಅನ್ನೋದಕ್ಕಿಂತ ನಾವು ಉಳಿಸಿಕೊಂಡು ಹೋಗುವ ತೋಟ ಜಮೀನು ಮತ್ತೆ ಮುಂದಿನ ಮಕ್ಕಳಿಗೆ ಅದು ಇರಬೇಕು, ಹಾಗೆ ಅನುಕೂಲಗಳು ಅದೇ ಆಗ್ತವೆ. ಒಟ್ಟಾರೆ ಜೀವನ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಇಲ್ಲ, ಪರಿಶ್ರಮ ಪಟ್ಟಷ್ಟು ಫಲ. ತೊಂದರೆ ಇಲ್ಲ, ಸಂತೋಷ ಆಯ್ತು. ಡೆನ್ನಿ ಅವರೇ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ನಮಸ್ಕಾರ. ನಮಸ್ತೆ. ಕೆಳಗರೆ ವಿರಾಜಪೇಟೆ ತಾಲೂಕು ಮಗ್ಗಲ ಗ್ರಾಮದ ಪುಲಿಯಂಡ ಪಿ ಡೆನ್ನಿ ಅವರ ಕಾಫಿ, ಕಾಳುಮೆಣಸು, ಏಲಕ್ಕಿ, ಪ್ಯಾಷನ್ ಫ್ರೂಟ್ ಈ ಬೆಳೆಗಳಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಪ್ಯಾಷನ್ ಫ್ರೂಟ್ ನೋಡಿ, ಅದಕ್ಕೆ ಮಾರುಕಟ್ಟೆ ಇದೆ, ನಾವು ಹುಡುಕ್ಬೇಕು. ಕೊಡಗಿನಲ್ಲಿ ಸುಮಾರು ಜನ ಮೌಲ್ಯವರ್ಧನೆಯನ್ನ ಮಾಡ್ತಾರೆ, ಅದರ ಜ್ಯೂಸ್ ಅನ್ನ ತಯಾರಿಸಿ ವಿತರಣೆ ಮಾಡ್ತಾರೆ, ಒಳ್ಳೆ ಬೇಡಿಕೆ ಇದೆ ಅಂತ ಹೇಳೋದಿದೆ. ಹಾಗೆ ಇತರೆ ಹಣ್ಣುಗಳ ಜ್ಯೂಸ್ ಅನ್ನು ಸಂಸ್ಕರಣೆ ಮಾಡಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡೋದಿದೆ. ಕೆಲವೊಂದು ಸಂಘ ಸಂಸ್ಥೆಗಳು ಇದಕ್ಕಾಗಿ ಕೆಲಸ ಮಾಡ್ತಾ ಇರ್ತವೆ, ವ್ಯಕ್ತಿಗಳು ಸಹ ಇದರಲ್ಲಿ ತೊಡಸ್ಕೊಂಡಿದ್ದಾರೆ. ಒಟ್ಟಾರೆ ಸಕ್ರಿಯವಾಗಿ ತೊಡಸ್ಕೊಂಡು ಕೆಲಸ ಮಾಡ್ಕೊಂತ ಹೋದ್ರೆ ಹೊರೆ ಕಡಿಮೆ, ಬೆಲೆ ಹೆಚ್ಚು ಸಿಕ್ಕಾಗ ಓಹೋ ಇಷ್ಟೊಂದು ದುಡ್ಡು ಸಿಕ್ತಲ್ಲ ಅಂತ ಅನ್ಕೊಂಡು ಆನಂದ ಅನಿಸುತ್ತೆ. ಬೆಲೆ ಕಡಿಮೆ ಆದಾಗ ಬೇಸರ ಆಗೋದಿದೆ, ಅನಿವಾರ್ಯ. ಮಾಡ್ತಾ ಹೋದ್ರೆ ಅದರಿಂದ ಪ್ರಯೋಜನಗಳು ಆಗ್ತಾ ಹೋಗ್ತವೆ. ಅಡಿಕೆ ಚೆನ್ನಾಗಿ ಬರುತ್ತಂತ ಹೇಳ್ತಿದ್ರೆ, ಹಾಗೆ ಏಲಕ್ಕಿಯನ್ನ ತಪ್ಪದೆ ಇವರು ಬೆಳ್ಕೊಂಡು ಏಲಕ್ಕಿ ಒಣಗಿಸ್ಲಿಕ್ಕೆ ಡ್ರೈಯರ್ ಅನ್ನ ಇಟ್ಕೊಂಡಿದ್ರೆ ಬೇರೆಯವರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವರು ಸಹಕರಿಸಿದ್ದಾರೆ. ಪುಲಿಯಂಡ ಪಿ ಡೆನ್ನಿ ಅವರ ಸಂಖ್ಯೆಯನ್ನ ಗಮನಿಸ್ಕೊಳ್ಳಿ, 9744937 0 9744937 0 ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ವೃಕ್ಷಗಳ ಬಗ್ಗೆ ಈಗ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ ಕೇಳುಗರೆ. ಬಿ ಎ ಗಣೇಶ್ ಅವರು ಈ ಗೀತೆಯನ್ನ ಹಾಡಿದ್ದಾರೆ. ಮರಗಳೇ ವರಗಳು ಇವೆ ಜೀವಂತ ದೇವರುಗಳು, ಮರಗಳೇ ಬೇಡ

ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳೋಣ ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲ ಒಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,750 ರೂಪಾಯಿಯಿಂದ 16,000 ರೂಪಾಯಿ, ಅರಬಿಕಾ ಚೆರಿ 8,700 ರೂಪಾಯಿಯಿಂದ 9,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 9,500 ರೂಪಾಯಿಯಿಂದ 9,800, ರೊಬೆಸ್ಟಾ ಚೆರಿ 4,500 ರೂಪಾಯಿಯಿಂದ 4,700 ರೂಪಾಯಿ. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಲ್ಗೆ 50,000 56,000, ಹೊಸ ಅಡಿಕೆ ಕ್ವಿಂಟಲ್ಗೆ 38,000 47,000 ರೂಪಾಯಿಯವರೆಗೆ. ಏಲಕ್ಕಿ ಧಾರಣೆ 1 ಕೆಜಿಗೆ 450-650 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470-490 ರೂಪಾಯಿ, ಶುಂಠಿ ಧಾರಣೆ ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 3,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸ ಕಾಣಬಹುದು. ಪೇಟೆಧಾರಣಿ ಕೇಳಿದಿರಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕಾಳುಮೆಣಸಿನ ಸೊರಗು ರೋಗ, ಶುಂಠಿಯ ಕೊಳೆ ರೋಗಗಳ ಹತೋಟಿ ಕುರಿತು ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರೊಡನೆ ಮಾತುಕತೆಯನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827-2000018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಸಾಧನೆಗಳನ್ನು ಸಕಾರಗೊಳಿಸಿಕೆ ಸತತ ಪ್ರಯತ್ನ ಅವಶ್ಯ ಇರೋಕುತ್ತ ಆಜಾದಿ ಕಾ ಅಮೃತ ಮಹೋತ್ಸವದ ನೋಡಲ್ ಅಧಿಕಾರಿ ಡಾಕ್ಟರ್ ಮೇಜರ್ ರಾಘವ್ ಅವು ವಿದ್ಯಾರ್ಥಿಗಳಿಗೆ ಹಿಂದೆ ಕಿವಿಮಾತು ಕೊಟ್ಟು. ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಮತ್ತು ಮಂಗಳೂರು ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಆಜಾದಿ ಕಾ ಅಮೃತ ಮಹೋತ್ಸವದ ಪ್ರಯುಕ್ತ ಕೊಡಗು ಜಿಲ್ಲಾ ಮಟ್ಟದ ಅಂತರ್ ಕಾಲೇಜ್ ಸ್ವಾತಂತ್ರ್ಯ ಓಟಲಿ ಗೆದ್ದವಕ್ಕೆ ಇನಾಮನ ಹಂಚಿ ಮಾತಾಡಿದ್ದು. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವ ಹಂಗೆ ವಿದ್ಯಾರ್ಥಿಗಳ ತಮ್ಮ ಆಸಕ್ತಿ ಇರುವ ಕ್ಷೇತ್ರ ಸಾಧನೆ ಮಾಡುದು ಸುಲಭ, ಹಂಗೆ ಸತತ ಪ್ರಯತ್ನ ಪರಿಶ್ರಮ ಇಲ್ಲಿ ಮುಖ್ಯ. ಪ್ರತಿ ಶಾಲಾ ಮಕ್ಕ ಸಾಧಕನ ಹಿಂದಿನ ಇತಿಹಾಸನ ಓದಿ ಅರ್ಥೈಸಿಕೊಂಡು ಮುಂದೆ ಬರೋಕುತ್ತ ಈ ಜಂಬರಕ್ಕೆ ಚಾಲನೆ ನೀಡಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾನ್ಸುಪಾಲರ್ ಡಾಕ್ಟರ್ ಸಿ ಜಗತ್ ತಿಮ್ಮಯ್ಯ ಅವು ಮಾತಾಡಿದ್ರು. ಈ ಸಮಯದಲ್ಲಿ ಬ್ಯಾರೆ ಬ್ಯಾರೆ ಕಾಲೇಜಿನ ಉಪನ್ಯಾಸಕರು, ದೈಹಿಕ ಶಿಕ್ಷಕರು ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದು. ಪೇಟೆನ ಹಳೆ ಖಾಸಗಿ ಬಸ್ ನಿಲ್ದಾಣ ಹತ್ತಿರದ ಶ್ರೀ ಸದ್ಗುರು ವಿದ್ಯಾಸ ಸಂಸ್ಥೆ, ಶ್ರೀ ಸದ್ಗುರು ಕೌಶಲ್ಯ ತರಬೇತಿ ಕೇಂದ್ರ, ಕರ್ನಾಟಕ ಕೌಶಲ್ಯ ಇಲಾಖೆಯಿಂದ ನೋಂದಣಿ ಆಗಿದ್ದು ಬ್ಯಾರೆ ಬೇರೆ ವೃತ್ತಿಪರ ತರಬೇತಿನ ಪುಕ್ಷಟೆ ಆಗಿ ನೀಡಲಾದೆ ಟೈಲರಿಂಗ್ ತರಬೇತಿ ವೃತ್ತಿ ತರಬೇತಿನ ಆಗಸ್ಟ್ 10ರಿಂದ ಶುರು ಮಾಡುವೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 9448080803 ದೂರವಾಣಿನ ಸಂಪರ್ಕಿಸಕತ ವ್ಯವಸ್ಥಾಪಕರು ರಾಮಪ್ರಸಾದ್ ಅವು ತಿಳಿಸಿಯೋಳು. ಭಾಗಮಂಡಲದ ಶ್ರೀ ಬಗಂಡೀಶ್ವರ ದೇವಾಲಯದಲ್ಲಿ ಜುಲೈ 28ರಂದು ಅಂದರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಪೊಲಿಂಕಾನ ಉತ್ಸವ ನಡೆದೇತ ಬಗಂಡೀಶ್ವರ ತಲಕಾವೇರಿ ದೇವಾಲಯದ ಇಒ ಬಿ ಕೃಷ್ಣಪ್ಪ ಅವು ತಿಳಿಸಿಯೋಳು. ಕರ್ನಾಟಕ ಸರ್ಕಾರ ನಾಗರಿಕರು ತಮ್ಮ ಸ್ವಂತ ಖಾಸಗಿ ಜಮೀನಿನ ನಕ್ಷೆನ ಸ್ವಾವಲಂಬಿ ಆಪ್ ಮೂಲಕ ಸ್ವಯಂ ಸರ್ವೆ ಮಾಡಿ ತಯಾರು ಮಾಡಿಕೊಳ್ಳುವ ಬಗ್ಗೆ ಅಧಿಸೂಚನೆ ಮೂಲಕ ವ್ಯವಸ್ಥೆ ಜಾರಿಗೊಳಿಸಲಾಗುತ್ತು. ಭೂದಾಖಲೆಗಳ ಉಪನಿರ್ದೇಶಕರಾದ ಪಿ ಶ್ರೀನಿವಾಸ್ ಅವು ತಿಳಿಸಿಯೋಳು. ಈ ಸಂಬಂಧ 11E ನಕ್ಷೆ ತತ್ಕಾಲ್ ಫೂಡಿ ಫ್ರೀ ಅಲಿನೇಷನ್ ನಕ್ಷೆ ಮತ್ತೆ ವಿಭಾಗಕ್ಕೆ ಸಂಬಂಧಿಸಿದ ಹಂಗೆ ಸಾರ್ವಜನಿಕರು ತಮ್ಮ ಜಮೀನುಗಳ ಅಳತೆ ಕಾರ್ಯಕ್ಕೆ ಸ್ವಾವಲಂಬಿ ಆಪ್ನ ವೆಬ್ಸೈಟ್ ವಿಳಾಸದ ಪಡ್ಕನಕ ಈ ವೆಬ್ಸೈಟ್ಲಿ ಅಳತೆ ಕಾರ್ಯಕ್ಕಾಗಿ ಅರ್ಜಿ ಸಲ್ಲಿಸಿ ತಾವೇ ಅಳತೆ ಕಾರ್ಯ ಪೂರೈಸಿಕೊಂಡು ಸರ್ವೆ ದಾಖಲೆನ ಪಡ್ಕೊಳ್ಳುವ ವ್ಯವಸ್ಥೆನ ಸಾರ್ವಜನಿಕರು ಸದುಪಯೋಗ ಪಡ್ಕೊಳ್ಳುವ ಹಂಗೆ ಭೂದಾಖಲೆನ ಉಪನಿರ್ದೇಶಕರು ಕೇಳಿಕೊಂಡಳು. ಕಳೆದ ಕೆಲವು ದಿನದಿಂದ ವಾಹನ ಸಂಚಾರ ನಿಷೇಧಿಸಲ್ಪಟ್ಟಿದ್ದ ಮಡಿಕೇರಿ ಮಂಗಳೂರು ರಾಷ್ಟೀಯ ಹೆದ್ದಾರಿ 275ರ ಮಡಿಕೇರಿ ತಾಲೂಕ್ ಮನೆ ಜಂಕ್ಷನ್ ಮಾರ್ಗನ ಇದೀಗ ಲಘು ವಾಹನ ಸಂಚಾರಕ್ಕೆ ಅವಕಾಶ ಕೊಟ್ಟಳು. ಈ ಸಂಬಂಧ ಜಿಲ್ಲಾ ದಂಡಾಧಿಕಾರಿಗ ಆಗಿದ್ದ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಆದೇಶ ಹೊರಡಿಸಿಯಳು. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಗೋಣಿಕೊಪ್ಪ ಲಯನ್ಸ್ ಪ್ರಾಥಮಿಕ ಶಾಲೆ ಕಡೆಯಿಂದ ಆಗಸ್ಟ್ 5ರಿಂದ ವಿರಾಜಪೇಟೆ ಪೊನ್ನಂಪೇಟೆನ ತಾಲೂಕು ಮಟ್ಟದ ಪೂರ್ವ ಪ್ರಾಥಮಿಕ ಹಂಗೆ ಪಿಯುಸಿ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆ ಮತ್ತೆ ಭಾಷಣ ಸ್ಪರ್ಧೆ ಆಯೋಜಿಸಿಯಳು. ಜಾಸ್ತಿ ಮಾಹಿತಿಗೆ 08274247492ನ ಸಂಪರ್ಕಿಸಕ. ಆದಿಜಾಂಬವ ಅಭಿವೃದ್ಧಿ ನಿಗಮದ ಕಡೆಯಿಂದ ಪರಿಶಿಷ್ಟ ಜಾತಿಯ ಮಾದಿಗ ಮತ್ತೆ ಸಂಬಂಧಿತ ಸಮುದಾಯದ ಹೈದಂಗ ಗೂಡೆಗಳಿಗೆ 2022-23 ಸಾಲಿ ಟೆಲಿವಿಷನ್, ಪತ್ರಿಕೋದ್ಯಮ, ವಿಡಿಯೋ, ಕ್ಯಾಮರಾಮ್ಯಾನ್, ನಿರೂಪಣೆ, ವರದಿಗಾರಿಕೆ, ಎಡಿಟರ್ ತರಬೇತಿ ನೀಡುವೆ. ಜಿಲ್ಲಾ ಕಚೇರಿಯಿಂದ ಅರ್ಜಿನ ಪಡೆದು ದಾಖಲೆಗಳೊಟ್ಟಿಗೆ ಆಗಸ್ಟ್ 10 ಆಖಿರಿ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ 08222-22857 ಸಂಪರ್ಕಿಸಕೃತ ಆದಿಜಾಂಬವ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಚಂದ್ರಶೇಖರ್ ಅವು ತಿಳಿಸಿಯಳು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ರೈತರ ಆದಾಯನ ವೃದ್ಧಿಸಿಕೆ ಜಿಲ್ಲೆನ ಎಲ್ಲಾ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನ ಪ್ರತಿ 4 ತಿಂಗಳಿಗೊಮ್ಮೆ ಒಟ್ಟಾರೆ 3 ಸಮಾನ ಕಂತಲ್ಲಿ ರೈತರ ಖಾತೆಗೆ ಜಮೆ ನೀಡಲಾದೆ. ಜಿಲ್ಲೆನ ಸುಮಾರು 49,582 ಜನ ನೋಂದಣಿ ಆಗಿದ್ದು ಈಗಾಗಲೇ ನೇರ ಆರ್ಥಿಕ ನೆರವು ವರ್ಗಾವಣೆ ಚಾಲ್ತಿಲಿ ಉಟ್ಟು ಈ ಯೋಜನೆನ ಅರ್ಹ ಫಲಾನುಭವಿಗಳಿಗೆ ಖಾತ್ರಿಪಡಿಸಿಕೆ ಇಕೆವೈಸಿ ಅತ್ಯಂತ ಅವಶ್ಯ. ಇಕೆವೈಸಿ ಮಾಡಿಸಿಕೆ ಜುಲೈ 31 ಕಡೆಯ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಕೃತ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ಶಬಾನಾ ಎಂ ಶೇಖ್ ಅವು ತಿಳಿಸಿಯೋಳು. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಉಜ್ವಲ ಭಾರತ ಉಜ್ವಲ ಭವಿಷ್ಯ ಕಾರ್ಬಾರ್ ಜುಲೈ 29ರಂದು ಹೊತ್ತಾರೆ 10:30 ಪೇಟೆನ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಈ ಕಾರ್ಬಾರ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ, ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಸೇರಿದಂಗೆ ಇನ್ನು ಮುಖ್ಯಪಟ್ಟವು ಕೂಡಿ ಆಡುವೆ. ವಿರಾಜಪೇಟೆನ ರಾಜ್ಯ ಗುಪ್ತಚರ ಇಲಾಖೆಯಲ್ಲಿ ಎಎಸ್ಪಿ ಆಗಿದ್ದ ಚೆಯ್ಯಂಡಾನೆ ಹತ್ತಿರದ ಕೋಕಿ ಗ್ರಾಮದವರಾಗಿದ್ದು ಎಂಸಿ ಮುತ್ತಣ್ಣ ಇವು ಪಿಎಸ್ಐ ಮುಂಬಡ್ತಿ ಆಗಿದ್ದು ಇವು ಈಗ ವಿರಾಜಪೇಟೆನ ಠಾಣೆಯ ಅಪರಾಧ ವಿಭಾಗದ ಅಧಿಕಾರಿಯಾಗಿ ನೇಮಕ ಆಗೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ನಲ್ಲಿ ಶಾಲಾ ಪಠ್ಯಪುಸ್ತಕಗಳು, ಉತ್ತಮ ಕ್ವಾಲಿಟಿಯ ನೋಟ್ಬುಕ್ಗಳು, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಐಟಮ್ಸ್, ಗಿಫ್ಟ್ ಐಟಮ್ಸ್ ಲಭ್ಯ. ಅರುಣ್ ಸ್ಟೋರ್ ಮಡಿಕೇರಿ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಎಂಡ್ ಆಫ್ ಸೀಸನ್ ಕಾಸ್ಟ್ ಪ್ರೈಸ್ ಸೇಲ್ ಮುಳಿಯಾದಲ್ಲಿ ಇದೇ ಜುಲೈ 20ರಿಂದ 30ರವರೆಗೆ. ಈ ಆಫರ್ ಆಯ್ದ ಆಭರಣಗಳ ಮೇಲೆ ಮಾತ್ರ. ಹಿಂದೆ ಬನ್ನಿ, ಸೀಮಿತ ಸ್ಟಾಕ್ ಇರುವುದರಿಂದ ಆಫರ್ ಮುಗಿಯುವ ಮುನ್ನವೇ ಖರೀದಿಸಿ. ವಿಶಿಷ್ಟ ವಿನ್ಯಾಸದ ಮನಸೂರೆಗೊಳ್ಳುವ ಆಭರಣಗಳ ವಿಶಾಲ ಸಂಗ್ರಹ ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ ಹಾಗೂ ಬೆಂಗಳೂರು. ಟೀಕ್ವುಡ್ ಫರ್ನಿಚರ್ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕ್ವುಡ್ ಫರ್ನಿಚರ್, ಕಾರೆಕಾಡ್, ನಾಪೋಕ್ಲು. ವಿರಾಜಪೇಟೆ ಮಗ್ಗುಲ ಗ್ರಾಮ ಶ್ರೀ ಶನೀಶ್ವರ ಮತ್ತು ನವಗ್ರಹ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಈ ತಿಂಗಳ 30, 6, 13, 20 ಶನಿವಾರಗಳಂದು ನವಗ್ರಹ ಪೂಜೆ, ಶನಿ ಜಪ, ಮಹಾಪೂಜೆ ಸೇರಿದಂತೆ ವಿಶೇಷ ಪೂಜೆ ನಡೆಯಲಿದೆ. ಮಧ್ಯಾಹ್ನ ಅನ್ನದಾನವಿದೆ. ಭಕ್ತಾದಿಗಳು ಈ ಎಲ್ಲಾ ಶನಿವಾರಗಳಂದು ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. 10ನೇ ತರಗತಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳೇ, ಚಿಂತಿಸದಿರಿ. ನೇರವಾಗಿ ಪ್ರಥಮ ಪಿಯುಸಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ತರಗತಿಗಳಿಗೆ ಅವಕಾಶ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ. ಹಾಸ್ಟೆಲ್ ಸೌಲಭ್ಯವೂ ಇದೆ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಪುತ್ತೂರು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9900010490 ಅಥವಾ 9480106274. ರೀ, ಮನೆಗೆ ಬೇಕಾದ ಎಲ್ಲಾ ಫರ್ನಿಚರ್ ಇವತ್ತೇ ಹೋಗಿ ತಗೊಳ್ಳೋಣ. ಅಯ್ಯೋ, ಅಷ್ಟೊಂದು ಹಣ ಬೇಕಲ್ಲ ನನ್ ಜೊತೆ. ಹಣದ ಬಗ್ಗೆ ಚಿಂತೆ ಬೇಡ. ನಾಜ್ ಫರ್ನಿಚರ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಮೂಲಕ ಫರ್ನಿಚರ್ ಖರೀದಿಸಬಹುದು. ನಾಜ್ ಫರ್ನಿಚರ್, ಕಾಲೇಜ್ ರೋಡ್, ನಿಯರ್ ICICI ಬ್ಯಾಂಕ್, ಮಡಿಕೇರಿ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಇದೇ ಜುಲೈ 15 ಆಗಸ್ಟ್ 14 PSR ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್. ತ್ವರೆ ಮಾಡಿ. PSR ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ. ಡೈಮಂಡ್, ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಭಾಗಮಂಡಲದ KVGITI ನಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಕೋರ್ಸ್ ಗಳಿಗೆ ಕೆಲವೇ ಸೀಟ್ಗಳು ಬಾಕಿ ಇದ್ದು SSLC ಪಾಸ್ ಆದ ಆಸಕ್ತ ಅಭ್ಯರ್ಥಿಗಳು ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ಕೇಳುಗರೆ, 7:45 ಮಾರ್ಗದರ್ಶಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ ಕೇಳಿ. 7:45 ಮಾರ್ಗದರ್ಶಿ. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸೇವಾ ಮಾಹಿತಿ: ಕುಶಾಲನಗರ ಬಲ್ಮುರಿ ಗಣಪತಿ ದೇವಸ್ಥಾನ ಪಕ್ಕ ವಾಸೈಂಜ, ಪಾಲೆಕಂಡ ಪೌತಿ ಕಾರ್ಯಪ್ಪ ಎಂಗಡ ಪೊಣ್ಣು, ಮಧು ಎಂಗಡ ಅವ್ವ, ಕಾವೇರಮ್ಮ ಕಾಮಿಣಿ ಎಂಗ ಇಂದು ಮರಣಪಟ್ಟಿತು. 85 ಬೈತ್ರ ಪಾಲೆಕಂಡ ಕಾವೇರಮ್ಮ ಕಾಮಿಣಿ ಎಂಗಡ ತಾಮನೆ ಕೈಕಾಡು ಬೊಳ್ಳಂಡ. ಆಕಿರಿ ಕಾರ್ಯ ನಾಳೆ ಕುಶಾಲನಗರ ಕೊಡವ ಸಮಾಜ ಕ್ಯಾಕೊಳತ್ತು ಮಜಣ ಓರ್ಗಂಟೆ ರಮೀದ ನಡ್ಪಂದು ಒಕ್ಕಕರ ಅರ್ಚಿಟಿತು. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಜಿಲ್ಲಾಡಳಿತ ಭವನ ಹತ್ರ ಮುಂಬಲುಳ್ಳ ಮಡಿಕೇರಿ ಮಂಗಳೂರು 275 ರಾಷ್ಟೀಯ ಹೆದ್ದಾರಿಲ್ ಕರ್ನಾಟಕ ಪೊಲೀಸ್ ಕಾಯ್ದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್, ಮೋಟಾರ್ ವಾಹನ ಕಾಯ್ದೆ ಪಿಂಗ, ದಂಡ ಪ್ರಕ್ರಿಯೆ ಸಂಹಿತೆ ನೇಮ ಪೋಲೆ, ಸಾರ್ವಜನಿಕ ಆಸ್ತಿಪಾಸ್ತಿ ರಕ್ಷಣೆ ಕಾಯಿತು ಮಿನ್ಯತ್ರ ಆದೇಶ ಗೆತ್ತನೆ. ಈ ರಸ್ತೆಯಲ್ಲಿ ದಂಡ ಮುಂದು ಚಕ್ರ 7+1 ಸೀಟರ್ ನಾಲ್ಕು ಚಕ್ರತ್ರ ಚರ್ಯ ವಾಹನ ಓಟುವಕ್ಕೆ ಜಿಲ್ಲಾಧಿಕಾರಿಯು ಜಿಲ್ಲಾ ದಂಡಾಧಿಕಾರಿಯೂ ಅನ ಡಾಕ್ಟರ್ BC ಸತೀಶ್ ಆದೇಶ ಮಾಡಿತು. 6 ಚಕ್ರತ್ರ 16.2 ದಂಡ ಟನ್ ಭಾರತರ ವಾಹನ ಮಡಿಕೇರಿಯಿಂದ ಸಂಪಾಜರ್ಗೆತ್ತನೆ. ಈ 275 ಹೆದ್ದಾರಿಲು ಏಕಮುಖ ಸಂಚಾರ ಮಾಡಲು KSRTC ಮಲ್ಟಿ ಆಕ್ಸಿಲ್, ಸ್ಲೀಪರ್ ಕೋಚ್, ಸಿಲಿಂಡರ್, ಗೊಬ್ಬರ, ಇಂಧನ ವಾಹನ ಸಂಪಾಜೆಯಿಂದ ಮಡಿಕೇರಿಗೆ ತಾಳತ್ಮನ್ನೆ ಮೇಕೇರಿ ರಸ್ತೆಯಲ್ಲೂ ಒನ್ ವೇ ಸಂಚಾರ ಮಾಡೋನಿಕೆ ಜಿಲ್ಲಾಧಿಕಾರಿ ಬದಲಿ ವ್ಯವಸ್ಥೆ ಮಾಡಿತು ಆದೇಶ ಹೊರಡಿಸಿಟ್ಟಿತು. ಕರ್ನಾಟಕ ಸರ್ಕಾರ ಸಾರ್ವಜನಿಕಂಗಡ ಸ್ವಂತ ಭೂಮಿರ ನಕ್ಷೆಗೆ ಸ್ವಾವಲಂಬಿ ಆಪ್ರ ಮೂಲಕ ಸ್ವಯಂ ಸರ್ವೆ ಮಾಡುವ ವ್ಯವಸ್ಥೆನ ಜಾರಿ ಮಾಡಿತು ಎಂದು ಭೂದಾಖಲೆ ಉಪನಿರ್ದೇಶಕಂಗಳಾನ ಪಿ ಶ್ರೀನಿವಾಸ್ ಅರಿಚಿಟ್ಟಿತು. ಹಿಂಗ್ ಸಂಬಂಧಪಟ್ಟನಿಕೆ 11 ಈ ನಕ್ಷೆ ತತ್ಕಾಲ್ ಪೋಡಿ ಪ್ರೀ ಆಲಿನೇಷನ್ ನಕ್ಷೆಗೆ RDServices.Karnataka.GOV.in ವೆಬ್ಸೈಟ್ ಪಡೆದೋಲು. ಸ್ವಾತಂತ್ರ್ಯ ಅಮೃತ ನಮ್ಮರ ಮಾರಿಪತ್ ಉಜ್ವಲ ಭಾರತ ಉಜ್ವಲ ಭವಿಷ್ಯ ಕಾರ್ಯಕ್ರಮ ಮತ್ತೆಂದು ಬುಳ್ಳೆ ಆಚೆ ಇರುವತ್ತೊಂಬದಂಗ್ ಪೊಲಕ ಪತ್ತರೆ ಗಂಟೆಕ್ ಮಡಿಕೇರಿರ ಅಂಬೇಡ್ಕರ್ ಭವನತ್ ನಡಪ. ಜಿಲ್ಲಾ ಉಸ್ತುವಾರಿ ಮಂತ್ರಿ, ಶಾಸಕಂಗ, ಸಂಸದ, ಪರಿಷತ್ ಪಿಂಜ ಸಮಿತಿ ಅಧ್ಯಕ್ಷಂಗ, ನಗರಸಭೆ ಅಧ್ಯಕ್ಷ, ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಕೂಡ್ನನಿಕೆ, ಜನಪ್ರತಿನಿಧಿಯ ಇಲಾಖಾಧಿಕಾರಿಯ ಹಾಜರಿಪ್ಪ. ಜಿಲ್ಲೆಯಲ್ಲಿ ಇಂದು 5 ಪುದಿಯ ಕೋವಿಡ್ 19 ಕಾಯಿಲಕಾರ ಪತ್ತೆ ಆಯಿತು. ಸಕ್ರಿಯ ಪ್ರಕರಣ 49 ಇರುವ ದಂಡ ಕಂಟೈನ್ಮೆಂಟ್ ಒಲೆಯ ಉಂಡು ಎಂದು ಜಿಲ್ಲಾಡಳಿತದ ಪ್ರಕಟಣೆ ಅರಿಚಿಟ್ಟಿತು. ಕೊಡವ ಪಾರಂಪರಿಕ ಕಟ್ಟಡತ್ರ ಬಾಕಿ ಉಳ್ಳ ಪಣಿನ ತೀಪಕ್ಕೆ ಕೂಡನೆ ಅಂದಾಜು ಪಟ್ಟಿ, ರೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಒಪ್ಪುಚುಡೋನಿಕೆ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯದರ್ಶಿ.